ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ ಜಲಮಂಡಳಿ ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 14/12/2024 ಶನಿವಾರದಂದು ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನ ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಡಿಸೆಂಬರ್ ತಿಂಗಳ 14ರಂದು, ಅಂದರೆ 14/12/2024 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಮತ್ತು ಕೇಳುಗರಿಗೆ ಸ್ವಾಗತ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಡೂರು ತಾಲೂಕು ಜಿಗಣಿಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆಗೆ ರೈತರಾದಂತಹ ಕರಿಯಪ್ಪ ಎಂಬುವರಿದ್ದಾರೆ. ಅವರ ಒಂದು ಕೃಷಿ ಅನುಭವ ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕರಿಯಪ್ಪ ಅವರೇ. ನಮಸ್ಕಾರ. ನಮಸ್ಕಾರ. ಎಷ್ಟೆಕರೆ ಜಮೀನು ಇದೆ ತಮ್ಮ ಹತ್ರ? 5 ಎಕರೆ ಇದೆ. ಏನೇನ್ ಮಾಡ್ಕೊಂಡಿದ್ದೀರಿ ಕರಿಯಪ್ಪ ಅವರು? ಹತ್ತಿ ರಾಗಿ ಎಲ್ಲ ಮಾಡಿದ್ದೀವಿ. ಎಷ್ಟೆಷ್ಟು ಜಮೀನಲ್ಲಿ ಏನೇನ್ ಮಾಡ್ಕೊಂಡಿದ್ದೀರಾ? ಒಂದೂವರೆ ಎಕರೆ ಹತ್ತಿ ಹಾಕಿದೀವಿ, 1.5 ಎಕರೆ ರಾಗಿ ಮಾಡಿದೀವಿ, 1.5 ಎಕರೆ ತೋಟ ಇದೆ. ಎಲ್ಲ ಜಮೀನು ಒಟ್ಟಿಗೆ ಇದೆಯೋ ಯಾವ ತರ? ಬೇರೆ ಇದೆ ಸರ್. ನಂಬರ್ ಬೇರೆ ದೂರ ದೂರ ಇದೆ. ಅಂದ್ರೆ ಹತ್ತಿ ಹಾಕಿರೋದೇ ಬೇರೆ, ರಾಗಿನೇ ಬೇರೆ, ಈ ತೋಟನೇ ಬೇರೆ, ಮೂರು ಕಡೆಗಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ತಾವು? ನಾವು 30-40 ವರ್ಷ ರೈತರೇ. ಆರಂಭ ಮಾಡ್ತೀವಿ, ಸ್ವಲ್ಪ ಬಾಂಬ್ ಸೆಟ್ ಮಾಡ್ಕೊಂಡು ಒಂದು ತೋಟ ಮಾಡಿದೀವಿ. ಇನ್ನೆಲ್ಲ ರೈತರೇ ನಾವು. ಮಳೆಗಾಲದ ಆಶ್ರಯನ ಮಾಡಬೇಕು. ಮಳೆಗಾಲದ ಆಶ್ರಯದ ಬೆಳೆಗಳನ್ನೇ ಬೆಳ್ಕೊಂಡಿದ್ರಿ? ಆ ಕಾಲದಲ್ಲಿ ಏನೇನ್ ಬೆಳೆಗಳನ್ನ ಬೆಳ್ಕೊಂತಾ ಬಂದ್ರಿ? ಅವಾಗ ರಾಗಿ, ಸೂರ್ಯಕಾಂತಿ, ಶೇಂಗಾ, ನೀರುಳ್ಳಿ, ಮೆಣಸಿಗಿಡಾಯಿ, ಬೇಸಿಜೋಳ, ಬಿಳಿಜೋಳ, ಕಡಲೆ, ಬುಡ್ರಳ್ಳಿ, ಅವೆಲ್ಲ ಮಾಡ್ಕೊಂಡು ಮಾಡ್ಕೊಂಡು. ಅವಾಗಿನ ಕೃಷಿಗೂ ಇವತ್ತಿನ ತಾವು ನೋಡ್ತಕ್ಕಂತ ಕೃಷಿಗೂ ಏನ್ ವ್ಯತ್ಯಾಸಗಳನ್ನು ನೋಡ್ತೀರಿ? ಅವತ್ತಿನ ಕೃಷಿ ಅಂದ್ರೆ ಇವೆಲ್ಲ ಹೈಬ್ರಿಡ್ ಇಲ್ಲ. ಧಾನ್ಯ ಗೊಬ್ಬರದಲ್ಲಿ, ಕೊರಗಿ ಗೊಬ್ಬರದಲ್ಲಿ ಮಾಡ್ಕೊಂಡು ಬಂದ್ವಿ. ಅವಾಗ ಗೌರ್ಮೆಂಟ್ ಗೊಬ್ಬರ ಇಲ್ಲ, ಔಷಧಿ ಇಲ್ಲ. ಈಗ ಯಾವ್ದು ಔಷಧಿ ಮಾಡಿ ಹೈಬ್ರಿಡ್ ಹಾಕಲಿಲ್ಲ ಅಂದ್ರೆ ಆಗಲ್ಲ. ನಾಟಿ ಹೋಗಿತ್ತಲ್ಲ, ಅದು ಆಗಲ್ಲ. ಈಗ ಎಲ್ಲ ಹೈಬ್ರಿಡ್ ಹಾಕು. ಏನಂತ ಅನ್ಸುತ್ತೆ ತಮ್ಗೆ ಹಳೆ ಕೃಷಿ ಪದ್ಧತಿಗೂ ಇವತ್ತಿಂದಕ್ಕೂ? ಹಳೆದೇ ಸರಿ ಸರಿ, ಈಗಿಂದು ಯಾವ್ದು ಸ್ಪ್ರೇ ಮಾಡಿದ್ರೆ ಯಾವ್ದು ಆಗಲ್ಲ, ಅವಾಗ ಯಾವ್ದು ಇಲ್ಲ, ಔಷಧಿ ಇಲ್ಲ, ಏನಿಲ್ಲ, ಒಟ್ಟಿಗೆ ಗೊಬ್ಬರ ಹಾಕೋದು. ಯಾವ ರೀತಿ ತಾವ್ ಅವಾಗೆಲ್ಲ ಯಾಂತ್ರೀಕೃತ ಮಾಡಿದಿರೋ? ಟ್ರ್ಯಾಕ್ಟರ್ ಬೇಸಾಯನೋ ಅಥವಾ ಎತ್ತಿನ ಬೇಸಾಯ? ಎತ್ತಿನ ಬೇಸಾಯ. ಎಷ್ಟು ವರ್ಷ ಮಾಡ್ತಾ ಬಂದ್ರಿ ಅದನ್ನ? ನಾವು 30-40 ವರ್ಷದಿಂದಲೂ 50 ವರ್ಷದಿಂದ ನಮ್ಮ ಅಜ್ಜರ ಕಾಲದಿಂದ ಮಾಡ್ಕೊಂಡ್ರು, ನಾವು ಅವ್ರ ಕಾಲದಲ್ಲೂ ಬೇಸಾಯ ಮಾಡ್ಕೊಂಡ್ಬಂದ್ರೆ. ಆ ಬೇಸಾಯ ಮಾಡ್ಕೊಂಡ್ಬಂದ್ರೆ ಇವನ್ನೆಲ್ಲ ಬೆಳೀತಿದ್ರಿ? ಈಗಲೂ ಬೇಸಾಯವಿದೆ, ಈಗಲೂ ಎತ್ತಿನ ಬೇಸಾಯ ಮಾಡಿ. ಈಗಲೂ ಮಾಡ್ತೀರಿ? ಈಗಲೂ ಮಾಡ್ತೀವಿ. ಪ್ರಾರಂಭ ದಿನಗಳಲ್ಲಿ ಏನೇನು ಬೆಳೆಗಳನ್ನ ತಾವು ಬೆಳ್ಕೊಂಡ್ರಿ ಅಂತ ಹೇಳ್ತೀರಿ? ಫಸ್ಟ್ ಈ ಅಡಿಕೆ ಈ ತೋಟ ಮಾಡಕ್ಕಿಂತ ಮುಂಚೆ ರಾಗಿ, ಎಳ್ಳು, ಶೇಂಗಾ. ರಾಗಿ ಮಾಡೋ ಸಮಯದಲ್ಲಿ ಯಾವ ರಾಗಿ ಹಾಕಿದ್ರಿ, ಎಷ್ಟು ಬಂತು ಇಳುವರಿ, ಯಾವ ತರ ಅಂತ? ಅದು ಇಷ್ಟೊಂದು ಒಟ್ಟಿಗೆ ಹಾಕ್ತೀವಿ ಸಮಯದ 2-3 ಎಕರೆ ಹಾಕ್ತೀವಲ್ಲ, ಯಾಕಂದ್ರೆ ಇಷ್ಟೊಂದು ಗೊತ್ತಿಲ್ಲ ನಮಗೆ. ಕೈಯ ಕೊಯ್ಯೋದು, ಎತ್ತಿನಾಗ ರೋಣಗಲ್ಲು ಹೊಡೆದು ಇದು ಮಾಡೋದು, ತಂದು ತುಂಬಿಕೊಂಡು ಮನೆಗೆ ಪಣ್ತಪ್ಪ ತುಂಬಿಕೊಂಡು ವರ್ಷಲ್ಲ ತಿನ್ನೋದು. ಏನು ಮಾಡ್ತಿರ್ಲಿಲ್ಲ? ಮಾಡಿದ ಎಲ್ಲಿ ಉಳಿತು ಸಮಯದ ಅವ್ರಿಗೆ ಮಾಡ್ಕೊಂಡು ಹೋಗ್ತಿರ್ಬೋದು. ಬೆಳೆ ಕಾಳು ಏನೇನೋ ಮಾಡ್ಕೊಂಡು ಗೊಬ್ಬರ ಬೇಜ ಅದಕ್ಕೆ ಇದಕ್ಕೆ ಮಾಡ್ಕೊಂಡು ಮನೆ ಇದಕ್ಕೆ ಮಾಡ್ಕೊಂಡು ಹೋಗೋದು. ಹಬ್ಬ ಹುಣ್ಣಿಗೆ ಸ್ವಲ್ಪ ದಣಗಳು ಕಡಿಮೆ ಮಾಡೋದು ತರಿಸೋಣ. ಅಂದ್ರೆ ಬೆಳೆದಿದ್ದನ್ನ ಅಲ್ಲೇ ತಾವೇ ಮಾರಿ ತಾವೇ ದುಡ್ಡು ತರೋದು? ಅದ್ ಬಿಟ್ರೆ ಬೇರೆ ಕಡೆ ಮಾರಿಲ್ಲ. ತದನಂತರವಾಗಿ ಹತ್ತಿ ಅಂತ ಹೇಳಿದ್ರಿ, ಜೋಳ ಅಂತ ಹೇಳಿದ್ರಿ, ಯಾವ ರೀತಿ ಅಂತ ಹೇಳ್ತೀರಿ? ಹತ್ತಿ ಏನೇನು ಹಾಕಿದ್ರಿ, ಯಾವ್ದು ಹಾಕಿದ್ರಿ ಹತ್ತಿ? ಒಳ್ಳೆ ಸೀಡ್ಸ್ ಯಾವ್ಯಾವ ಹೇಳಕ್ ಬರಲ್ಲ. ಈಗ ದುರ್ಗಾ ಜೆಕೆ ದುರ್ಗಾ ಎಂತೆಂತೋ ಡಬಲ್ ಬಿಟ್ಟು ಏನೇನು ಸನ್ ಕಾಟು ಎಂತೆಂತ ಬರ್ತಾವಲ್ಲ ಅವಾಗ ಹಾಕೋದು, ಅವಾಗ ಬರ್ತಾರ ಬರ್ತಿದ್ರು, ಅವಾಗ ಹತ್ತಿ ಕೊಡೋದು ಅಷ್ಟೇ. ಹತ್ತಿ ಹತ್ತಿ ಹೊರಗಡೆ ಮಾಡ್ತಿದ್ದು. ಈಗಲೂ ಹತ್ತಿ ಹಾಕಿದ್ರಿ? ಹಾಕಿದ್ರಿ. ಯಾವ್ದು ಹಾಕಿದ್ರಿ? ಸೀಡ್ಸ್ ಹಾಕಿದ್ರಿ. ಎಷ್ಟು ಜಮೀನಲ್ಲಿ ಹಾಕಿರೋದು ಹತ್ತಿನ? 1.5 ಎಕರೆ ಹಾಕಿದ್ರಿ. ಯಾವ ರೀತಿ ನಿರ್ವಹಿಸ್ತಾ ಇದ್ರ ಹತ್ತಿನ? ಹತ್ತಿ ಹಾಕೋದು ಮಳೆಗಾಲದ ಬೆಳೆ, ಅದು ಮಳೆ ಅಸ್ಕಾರ. ಈ ವರ್ಷ ಮಳೆ ಹಿಂದ ಆಯ್ತು, ಸ್ವಲ್ಪ ಕಡಿಮೆ ಬೆಳೆ ಬಂತು, ಕಟಾವತ್ತಲ್ಲ ಆಯ್ತು. ಎಷ್ಟು ಬಂತು? 1 ಹತ್ತು ಕ್ವಿಂಟಲ್ ಆಯ್ತು. 1.5 ಎಕರೆ ಹತ್ತಿ ಎಲ್ಲಿ ಕೊಟ್ರಿ? ಇಲ್ಲಿ ಯಾರು ಬಂದಿದ್ರು ಕೊಟ್ಬಿಟ್ಟು, 8,000 ರೂಪಾಯಿ ಕ್ವಿಂಟಲ್ ನಂಗೆ ಕೊಟ್ಟು. ಖರ್ಚು ಎಷ್ಟು ಬಂದಿತ್ತು ಹತ್ತಿಗೆ? ಎಲ್ಲ ರೈತರು ನಾವೇನು ಖರ್ಚು ಅವೆಲ್ಲ ಲೆಕ್ಕ ಮಾಡಲ್ಲ ಸಮ್ಮ. ನಾವು ಆಳು ಕರ್ಕೊಳೋದು ಮಾಡೋದು, ನಾವು ಹೋಗೋದು ಅವ್ರಕ್ಕೆ, ಅವರು ಬರೋದು ಔಷಧಿ ಅವು ಗೊಬ್ಬರ ಹಾಕಿ ಮಾಡ್ಕೊಳೋದು, ಅವೆಲ್ಲ ಲೆಕ್ಕ ಬರಡಲ್ಲ. ಹತ್ತಿಗೆ ರೋಗಗಳು? ಔಷಧಿ ಸ್ಪ್ರೇ ಮಾಡ್ತೀನಿ, ರೋಗ ಬರ್ತಾವೆ. ಇನ್ನೇನು ರೋಗ ಬಂದಿತ್ತು? ಒಂಥರ ಪರ್ಪಾದ ಕೂಡಲೇ ಪರ್ಪು ಜಿಟ್ಟಿ ಆಗಿ ಆ ಹುಳ ತಿನ್ನೋದು, ಆ ಕಾಯಿ ಕೊರಪು ಔಷಧಿ ಹೊಡೆಯೋದು, ಮುದ್ರುಗುಡೆ ಬರೋದು, ಬೆಂಕಿ ರೋಗ ಬರೋದು, ಏನೇ ಸುಮಾರು ರೋಗ. ಸಕಲ್ ಸರಿ ಮಳೆ ಬರಲ್ಲ ಉತ್ತಮ ಮಾಡಕ್ಕೆ. ಗೊಬ್ಬರ ಆಯ್ತು 2 ಸರಿ, ಔಷಧಿ ಸ್ಪ್ರೇ ಮಾಡಿದ್ರು ಅಷ್ಟು, 2 ಸರಿ ಔಷಧಿ ಸ್ಪ್ರೇ ಮಾಡಿದ್ರು, 1.5 ಸರಿ ಗೊಬ್ಬರ ಆಯ್ತು. ಇದನ್ನ ಆರಂಭದಾಗ ಅರಕೆ ಅಂತ ಇದ್ದು. ನೀರು ಯಾವ ತರ ಕೊಟ್ರೆ? ನೀರಿಲ್ಲ ಮಳೆಗಾಲದೆ, ಮಳೆಗಾಲದ ಸರ್. ಈಗ ಮಳೆಗಾಲಕ್ಕೆ ಹಾಕಿದ್ರೆ ಮಳೆಗಾಲಕ್ಕೆ ಬೇಸಿಗೆ ಏನಿಲ್ಲ. ಆ ಬೇಸಿಗೆಲಿ ಯಾವ ತರ ನಿರ್ವಹಿಸ್ತಿದ್ರಿ? ಬೇಸಿಗೆ ಈಗ ದಸರಾಗ ಹಾಕಿದ್ರೆ ಬುಡ್ಗಡ್ಲೆ ಬಿಳಿಜೋಳ ಹಾಕಿದ್ರೆ ಅದು ಇಬ್ಬನಿಗೆ ಬರ್ಬೇಕು ಮಳೆಗಾಲ ಆದ್ರೆ, ಇಲ್ಲಾಂದ್ರೆ ಒಟ್ಟಾರೆ 1.5 ಎಕರೆನು ಹತ್ತಿನೇ ಹಾಕಿದ್ರಿ. ಜೊತೆಗೆ ತರಕಾರಿ ಏನೇನು ಬೆಳ್ಕೊಂಡಿದ್ರಿ? ತರಕಾರಿ ಏನಿಲ್ಲ, ಸ್ವಲ್ಪ ಮೆಣಸಿನ ಹಾಕಿದ್ದು ಅಲ್ಲಿ ಅಡಿಕೆ ಮುಗ್ಲಾರೆ ಅವೆಲ್ಲ ಮಾಮೂಲಿ. ಅವೇನು ಮನೆ ಪೂರ್ತಕ ಅಥವಾ ಮನೆ ಮನೆ ಮನೆಗೆ ಮೆಣಸಿನಕಾಯಿ ಮೆಣಸಿನಕಾಯಿ ಹಾಕಿದ್ದು ಮಾರಾಟ ಮಾಡೋದು ಯಾವುದೂ ಇಲ್ಲ. ಕುಂಬಳಕಾಯಿ ಅಂತ ಹೇಳಿದ್ರೆ ಕುಂಬಳ ಹಾಕಿತ್ತು, ಅದು ಮಳೆಗೆ ಕರಿಗೋತು, ಒಂದು ಅದು 1,000 ರೂಪಾಯಿ ಕೆಜಿ, 1 ಹತ್ತು ಕೆಜಿ ಆಯ್ತು ಒಂದು ಪ್ಲಾಟಿಗೆ. ಅದು 1.5 ಕ್ವಿಂಟಲ್ ಹಾಕೋತು, 10 ಕೆಜಿ ಆಯ್ತು ವರ್ಷ. ಏನಕ್ಕೆ ಅಂತೀರಾ ಅಷ್ಟು ಕಡಿಮೆ? ಅದು ಕಡಿಮೆ ಅಂದ್ರೆ ಮಳೆ ಆಯ್ತು, ಮಳೆ ಈ ವರ್ಷ ಜಾಸ್ತಿ ಹಿಡ್ಕೊಂಡ್ಬಿಡ್ತು ಸೋನೆ, ಅದು ಕರಿಗೋ. ಏನಾದ್ರು ಬೇರೆ ಕ್ರಮಗಳು ತಗೋಬೋದಾಗಿತ್ತು ಮಳೆ ಟೈಮಲ್ಲಿ? ಏನು ತಾಣಕ್ ಬರಲ್ಲ ಸಮೇತ, ಅದು ನೋಡ್ಬೇಕಲ್ಲ, ಅವ್ರು ಕೊಟ್ಟಿರ್ತಾರೆ ಅದು ನೋಡ್ಬೇಕಲ್ಲ. ಅದು ಕೊನೆಗಾಲ ನೋಡಿದ್ರೆ ಅದಕ್ಕೆ ತಕ್ಕಂಗಿಲ್ಲ, ಎಷ್ಟಾರ ಆಗ್ಲಿ ಅದು ಅಪರಾಧ ನಮ್ಮ ಪುಣ್ಯ, ಅಲ್ಪಾದ್ರು ನಮ್ಮ ಪುಣ್ಯ ಅಲ್ಲ. ಮಳೆ ಜಾಸ್ತಿ ಸೋನೆ ಹಿಂಗಾಗಿ ಡೌಟ್ ಆಗ್ಬಿಡ್ತು. ಮಾಮೂಲಿ ಇಳುವರಿ ಎಷ್ಟು ಬರ್ತಾ ಇತ್ತು? 1 ಕ್ವಿಂಟಲ್ 10 ಕೆಜಿ, 90 ಕೆಜಿ ಹಿಂಗೆಲ್ಲ ಬೆಳೀತಿತ್ತು. ಅದನ್ನ ಎಷ್ಟು ವರ್ಷ ಮಾಡಿದ್ರಿ? 2 ವರ್ಷದಿಂದ ಸಮಯ. ನೀರು ಅಲ್ಲಿ ಸ್ವಲ್ಪ ನಮ್ಮ ತೋಟಗಾಗಿ ಉಳಿದ ನೀರನ್ನ ಕಟ್ಟಿಗೆ ಮಾಡಿದ್ರೆ ಅಷ್ಟು ಬಿಟ್ರೆ ಅದೇ ಎಷ್ಟು ನೀರಿಲ್ವಲ್ಲ, ಪಂಪ್ ಸೆಟ್ ಮಾಡಕ್ ಆಗ್ತಾ ಇಲ್ಲ ಬೇರೆ ಕಡೆ. ಇದಿಷ್ಟು ತಾವೊಬ್ಬರೇ ನಿರ್ವಹಣೆ ಮಾಡದ ಎಲ್ಲದನ್ನು? ನಾವು ನಮ್ಮ ಮಕ್ಕಳೆಲ್ಲ ಜೊತೆಗೆ ಮಾಡ್ತೀವಿ. ಖರ್ಚು ಜಾಸ್ತಿ ಆಗ್ಲಿಲ್ವಾ? ಖರ್ಚು ಜಾಸ್ತಿ ಆಯ್ತು, ಏನ್ ಮಾಡುದು, ಇದಿಲ್ಲ ಮಾಡ್ಲೇಬೇಕಲ್ಲ, ಮಾಡ ಬಿಡಂಗಿಲ್ಲ ಮಾಡಂಗಿಲ್ಲ. ಈಗ ರಾಗಿ ಕೊಯ್ ಬಂದ್ರೆ ಮಳೆ ಇಟ್ಕೊಂಡಿದ್ವಿ ಅಂತ ಇಳುವರಿ ಬಂದಿಲ್ಲ ವರ್ಷ. ಎಷ್ಟು ಬಂತು ಈ ಸರಿ? ಇನ್ನು ಕೊಯ್ದಿಲ್ಲ. ಎಷ್ಟು ಬರ್ಬೋದು ಅಂತ ತಮ್ಮ ಅಂದಾಜು? ಇಲ್ಲ ಸರ್, ಕಡಿಮೆ ಅಂದ್ರೆ ಕಡಿಮೆ ವರ್ಷ. ಅವಾಗ ಆಯ್ತು ಮಳೆ ಹೋಯ್ತು, ಕಡೆಗೆ ಹಾಕಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಅನ್ನೋದು. ಈಗ ಮತ್ತೆ ಕಡಿಮೆ ಮಳೆ. ಎಷ್ಟು ಬರ್ಬೋದು ಅಂತ ತಮ್ಮ ಅಂದಾಜಿಗೆ? ಈಗ 1-5 ಕ್ವಿಂಟಲ್ ಆಗೋದು ಕಷ್ಟ ಇದೆ. ಯಾವ್ದು ಹಾಕಿದ್ರಿ ರಾಗಿ? ಅದು ಪ್ಯಾಕೆಟ್ ರಾಗಿ ತಂದಾಯ್ತು, ಸೊಸೈಟಿ ಕೊಟ್ರಲ್ಲ, ಕೃಷಿ ರಾಗಿ ಕೊಟ್ರಲ್ಲ ತಂದಾಯ್ತು. ಬಟ್ ಈ ಬಾರಿ ರಾಗಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ. ರಾಗಿ ಬೆಲೆ ಸಿಗ್ತೈತಿ, ನಮಗೆ ಬೆಳೆಯಕ್ ಆಗತ್ತೆ ಇಲ್ಲ, ಮೊದ್ಲಂಗೆ ಬೆಳೆ ಬರ್ತಾ ಇಲ್ಲ. ಅದು ನೀರು ಮಳೆಗೆ, ಮಳೆ ನೀರಿಗೆ ಹೆಂಗ್ ನಿರ್ವಹಣೆ ಮಾಡ್ತೀರಿ? ಅದೇ ಮಳೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡಂಗಿಲ್ಲ, ನಾವು ಕೆಲಸ ಮಾಡೋದು ಮಾಡ್ಲೇಬೇಕು. ಎಷ್ಟಾರ ಖರ್ಚಾಗ ಮಾಡ್ಬೇಕು, ಮಳೆ ಬಂದ್ರೆ ಬೆಳ್ಕೊಳೋದಿಲ್ಲ ಅಂದ್ರಿಲ್ಲ, ಒಣಗಿ 1-1 ವರ್ಷ ಒಣಗಿ ಹೋಗ್ತಿತ್ತು. ಇವತ್ತು ಹೋಯ್ತು ಮತ್ತೆ ಮಳೆ ಬಂದ್ರೆ ಚಿರ್ಕೊಂಡು ಆತು ಸ್ವಲ್ಪ ಸ್ವಲ್ಪ ಕೊಯ್ಯಂಗಾರ ಎತ್ತಿದ್ದಾರೆ ಮೇವು ದನಕ್ಕೆ ಮೇವು ಆಗ್ತವೆ ಮೇವು ಮತ್ತೆ ನಮಗೆ ಒಟ್ಟಿಗೆ ರಾಗಿ. ಒಟ್ಟಾಗ್ರಿ ಜಾಸ್ತಿ ಬಂದ್ರೆ ಮಾರ್ತೀರಿ, ಇಲ್ಲಾಂದ್ರೆ ಮನೆಗೆ ಇಟ್ಕೊಂತೀರಿ? ನಾವು ಊಟಕ್ಕೆ ಇಟ್ಕೊಂಡೇ ಮಾಡುದು, ಇಲ್ಲಾಂದ್ರೆ ಇಲ್ಲ. ಸ್ಯಾಟರ್ಡೇ ತರಲೇಬೇಕು. ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದಾಗಿತ್ತು ತಮ್ಮ ಒಂದು ಇರ್ತಕ್ಕಂಥ ಜಮೀನಲ್ಲಿ, ಬರೀ ಇಷ್ಟೇ ಮಾಡ್ತಿದ್ದೀರಿ, ಬೋರು ಹಾಕ್ಸಬಹುದಾಗಿತ್ತು. ದುಡ್ಡು ಕಾಸಿನಾಗ ಬೋರ್ ಅಂದ್ರೆ ಒಂದು ಬೋರ್ ಕೊಡಿಸಕ್ಕೆ ಇವತ್ತು 5-6 ಲಕ್ಷ ಬೇಕು, ಟಿ ಸಿ ಮಾಡ್ಬೇಕು ಅಲ್ಲ ಉದ್ಘಾಟನೆ. ಕೃಷಿ ಇಲಾಖೆಯಿಂದ ತಮಗೆ ಏನು ಸಿಗ್ತಿಲ್ಲ? ಇಲಾಖೆಯಿಂದ ಟಾರ್ಪಲ್ಲು ಎಂತದ ಜೆಟ್ ಪೈಪು ಕೊಡ್ತಾರೆ, ಔಷಧಿ ಏನೇನು ಕೊಡ್ತಾರೆ, ಸಬ್ಸಿಡಿ ಇದ್ದಿದ್ದು ಕೊಡ್ತಾರೆ ಅಷ್ಟೇ, ಮತ್ತೇನು ಕೊಡಲ್ಲ. ಅಡಿಕೆ ಮಾಡ್ಬೇಕು ಅಂತ ಹೆಂಗ್ ಮನ್ಸು ಬಂತು? ಅವಾಗೆಲ್ಲ ಮಗ್ಳಿಗೆಲ್ಲ ಮಾಡ್ಬಿಡಲ್ಲ, ನಾವು ಅವ್ರ ನೋಡ್ಕೊಂಡು ನಾವು ಮಾಡಿದ್ರೆ ಮಾಡ್ತಿರ್ಲಿಲ್ಲ. ಎಷ್ಟೋ ಸತ ಅಡಿಕೆ ಮಾಡಕ್ಕೆ ಇಟ್ರು? ಒಂದೇ 15 ದಿವಸ ಆಯ್ತು ಇನ್ನೂ ಸಸಿ ಮಾಡ್ಬೇಕು. ತಾವೇ ಹಾಕಿದ್ದು ಅಡಿಕೆನ? ಯಾವ ಗೋಡ್ ತಂದ್ರಿ? ಇಲ್ಲೇ ರೈತ ಇಲ್ಲೇ ಚಿಕ್ಕಬಾಣೂರು ಅಂತ ಅಲ್ಲಿ ಕೋಶಿ ಮಂದು ಮಡಿಕೆ ಕಟ್ಟಿ ನಾವು ಪ್ಯಾಕೆಟ್ ಮಾಡ್ಕೊಂಡು ಆಯ್ತು. ನೀವೇ ಪ್ಯಾಕೆಟ್ ಮಾಡಿದ್ದು? ಇಲ್ಲಿ ಕ್ಯಾಸ್ ಹೋಗೋದು ಅಲ್ಲ, ನಾವು ಅಲ್ಲಿ ನೋಡ್ಕೊಂತಿದ್ದು. ಇಲ್ಲಿ ವರ್ಷದರ ಅಲ್ಲಿ ನೋಡ್ಕೊಂಡಿದ್ದು, ಅಲ್ಲಿ ತಂದು ಹೊರಮಣ್ಣು ಇರ್ಕೊಂಡು ಪ್ಯಾಕೆಟ್ ಮಾಡ್ಕೊಂಡು ಉಂಡು ತಿಕೊಂಡು ಆಯ್ತು. ಅಳತೆ ಮಾಡ್ಕೊಂಡು ಎಂಟು ಮಾಡ್ಕೊಂಡು ಆಯ್ತು. ಎಷ್ಟು ಕೂತಿದ ಒಂದು ಎಕರೆಗೆ? ಕೆಲವರೆಲ್ಲ 550 ಅಂತಾರೆ, ನೀವು 650 ಅಂತಾರೆ. 9 ಅಡಿ ಆಗ್ತಾರೆ, 8 ಅಡಿ ಆಗ್ತಾರೆ, 7 ಅಡಿ ಆಗ್ತಾರೆ, ಹಂಗಲ್ಲ ಇದ್ರ ಮೇಲೆ ಅದ್ರ ಮೇಲೆ. ನೀವು ಎಷ್ಟು ಅಡಿಗೆ ಹಾಕಿದ್ರಿ? 8 ಅಡಿ ಹಾಕಿದ್ರಿ. ಏನಕ್ಕೋಸ್ಕರ 8 ಅಡಿ ಹಾಕಿದ್ರಿ? ಎಲ್ಲ ಮಾಡಕ್ಕಿದ್ದಿಲ್ಲ ಸಾಲ್ಗೆ, 9 ಅಡಿ ಬೇಡ 7 ಅಡಿ ಬೇಡ ಅಂತ 8 ಅಡಿ ಹಾಕಿ. 8x8 ಹಾಗಾಗಿ 650 ಗಿಡ. ಫಸ್ಟ್ನೇ ಸಂದರ್ಭದಲ್ಲಿ ಎಷ್ಟು ವರ್ಷಕ್ಕೆ ಇದು ಹಿಂಗಾರ ಪ್ರಾರಂಭ ಆಯ್ತು? ಅದು ಎಲ್ಲ 5 ವರ್ಷಕ್ಕೆ ಎಲ್ಲ ದಿಸ್ಬಿಡಿತ್ತು, ನಿಲ್ತು ಅಷ್ಟು ಅಷ್ಟು ಹೋಯ್ತು. ಅವರು 4 ಕ್ವಿಂಟಲ್ ಆಯ್ತು, ಅದರಿಂದ ಇಚ್ಚಿಗೆ ಪ್ರಾರಂಭ ಆಗ್ತಾ ಬಂತು. ಈಗ ಎಷ್ಟು ಬರ್ತೈತೆ? ಈಗ ಒಂದು 40 ಕ್ವಿಂಟಲ್ 50 ಕ್ವಿಂಟಲ್ ಬಂದಿತ್ತು. ಹಸಿ ಅಡಿಕೆ? ಹಸಿ ಅಡಿಕೆ. ನೀವೇ ಮಾಡ್ತೀರಾ ಅದನ್ನು ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀವಿ. ಈ ಸರಿ 40 ಕ್ವಿಂಟಲ್ ಬಂತು. 4 ಕ್ವಿಂಟಲ್ ಬಂದಿದೆ, ಇನ್ನೊಂದು ಸ್ವಲ್ಪ ಆಗ್ಬೋದು, ಇನ್ನೊಂದು 5 ಕ್ವಿಂಟಲ್ ಸಿಕ್ಕೋದು. ಅಂದ್ರೆ ಮೊನ್ನೆ ಇನ್ನೂ ಇನ್ನೊಂದು ಕಟಾವ್ ಇದೆಯಾ? ಖರ್ಚಿನ ಬಗ್ಗೆ? ಖರ್ಚು ನಮಗೆ ಅದ್ ಲೆಕ್ಕ ಬರೆಯೋದು, ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಒಂದ್ಸರಿ ಗೌರ್ಮೆಂಟ್ ಗೊಬ್ಬರ ಹಾಕ್ತಿವಿ, ಒಂದು ಹಚ್ಚಿಲ್ವ. ನಾವೇ ಕೆಲಸ ಮಾಡ್ಕೊಂತ. ಏನೇನು ಕೆಲಸ ಮಾಡ್ತೀರ ತೋಟದಲ್ಲಿ? ರೈತರು ನೀರು ಕಟ್ಟೋದು, ಗುಣಿ ಮಾಡೋದು, ಕಳೆ ತೆಗೆಯೋದು, ಬೇಸ ಮಾಡೋದನ್ನೆಲ್ಲ ಮಾಡ್ಬೇಕು ಸರ್. ನೀವೇನು ಕೂಲಿ ಬೇರೆ ಕರ್ಸಲ್ಲ? ಕರ್ಸ್ತೀವಿ, ಗುಣಿ ಮಾಡೋಕ್ಕೆಲ್ಲ ಆಗಲ್ಲ ಅಂದಾಗ ನಾವಿದ್ದಾಗ ನಾವು ಮಾಡ್ತೀವಿ, ನಾವು ಕರ್ಸಿ ಮಾಡ್ತೀವಿ. ಈ ಕಳೆ ನಿರ್ವಹಣೆಯಲ್ಲಿ ಯಾವ ಥರ ಮಾಡ್ತೀರಿ? ಒಂದ್ಸರಿ 2 ಸರಿ ಕಳೆ ಹೊಡಿತೀವಿ, ಇನ್ನೆಲ್ಲ ಬೇಸ ಹೊಡಿತೀವಿ. ಕಳೆನಾಶಕ ಅಂದ್ರೆ ಯಾವ್ದು ಹೊಡಿತೀರಿ? ಅದು ತೊಂದರೆ ಅಂತಾರೆ. ತೊಂದರೆ ಅಂತಾರೆ ಅಂದ್ರೆ ಕಳೆ ಹೋಗೋದಕ್ಕೆ ಮಾಡುದು, ದೊಡ್ಡ ಮರ ಹೊಡಿತೀವಿ. ಏನು ತೊಂದರೆ ಅಂತಾರೆ, ಎರೆಹುಳು ಸಾಯ್ತೀವಿ ಅಂತಾರೆ, ಇಲ್ದ್ರೆ ಇದು ಇಲ್ವಲ್ಲ, ಮಳೆ ಹಿಡ್ಕೊಂಡ ಹೊಡಿಲ್ಲ ಅಂದ್ರೆ. ಹಾಗಾಗಿ ರೌಂಡ್ ಅಪ್ ಹೊಡಿತೀರಿ? ರೌಂಡ್ ಅಪ್ ಹೊಡಿದು ಒಂದೆರಡು ಸರಿ ಹೊಡಿತೀವಿ ವರ್ಷಕ್ಕೆ, ಒಂದೆರಡು ಸರಿ ಬೇಸ ಹೊಡಿತೀವಿ. ಸೇಮ್ ನೀರಿನ ನಿರ್ವಹಣೆ? ನೀರು ಡ್ರಿಪ್ ಮಾಡಿದ್ವಿ, 1.5 ಎಕರೆಗೆ ಡ್ರಿಪ್ ಮಾಡಿದ್ರಿ. ಯಾವ ತರ ಕೊಡ್ತೀರ ನೀರ್ನ? ಅದೇ 4 ವಾಲಿ ಬಿಟ್ಬಿಟ್ಟು ಆರ್ಯಾರ್ದಂಗೆ ಒಂದ್ ತಿಂಗಳಿಗೆ ಒಂದ್ಸರಿ ನೀರು ಬಿಡ್ತೀವಿ. ಎಷ್ಟು ಬೋರ್ ಕೊಡ್ಸಿದ್ರ? ಒಂದೇ ಬೋರ್ ಸಫಿಶಿಯಂಟ್ ಆಗುತ್ತೆ, ಆಗ್ತೈತೆ ನೀರು. ಬರಗಾಲದಾಗ ಒಂದ್ ಮತ್ತೊಂದು ಕೊರಿಸ್ತು, ಒಂದ್ ಪೇಲ್ ಹತ್ತು ಪರ್ಸಿದ್ದು ಮತ್ತೊಂದು ಕೊರಿಸಿಂಡು, ಅದೇ ಕಷ್ಟ ಆಯ್ತು. ಕಳೆದ ಬಾರಿ ತುಂಬಾ ಬಿಸಿಲು, ಆ ಸಮಯದಲ್ಲಿ ಯಾವ ತರ ನಿರ್ವಹಣೆ ಮಾಡಿದ್ರಿ ಅಡಿಕೆ ಗಿಡನ? ಅದೇ ಡ್ರಿಪ್ ನೀರು ಬಿಟ್ಕೊಂತ ನಿಲ್ಸಿಲ್ಲ ನೀರ, ಭಾರಿ ಬಿಸಿಲು ಇಟ್ಟು ಅವಾಗ ನಾವು ನೀರ ಬಿಟ್ಕೊಂಡ್ ಬಂದ್ವಿ. ಫಸಲೆಲ್ಲ ಕಮ್ಮಿ ಆಯ್ತು, ವರ್ಷ 50 ಕ್ವಿಂಟಲ್ ಆಗ್ತಿತ್ತು ವರ್ಷ ಇವರ್ಷ ಬಿಸಿಲಿಗೆ ಎಲ್ಲ ಉದುರೋಗ್ಬಿಟ್ಟು ಹಳ್ಳಲ್ಲವ, ಸ್ವಲ್ಪ ಕಡಿಮೆ ಆಯ್ತು. 4 ಕ್ವಿಂಟಲ್ 10 ಕ್ವಿಂಟಲ್ ಕಮ್ಮಿ ಆಯ್ತು. ಅಂದ್ರೆ ನೀರಿಲ್ಲ ಅಂತಾನ? ನೀರಿತ್ತು, ಬಿಸಿಲು ಏಟಿಗೆ ಮೇಲೆ ಹಳ್ಳು ಏಟಿಗೆ ಉದುರ್ಬಿಡ್ತು. ಈ ಸರಿನ ಹೋದ ವರ್ಷ ಈ ವರ್ಷ ಈ ಬಿಸಿಲು ಈಗ ಮಳೆ ಜಾಸ್ತಿ ಬರ್ತಾ ಇದೆ, ಈಗ ಏನ್ ಮಾಡ್ತೀರಾ? ಬಂದೇ ಮೇಡಮ್, ಕಾಯಿ ಕಟೋ ಕಾಲ. ಅವಾಗ ಹಳ್ಳಿ ನಿಲ್ಲದಕ್ಕೆ ಬಿಸಿಲು ಇಟ್ಟು ಹಳ್ಳ ನಿಲ್ಲ ಟೈಮಲ್ಲಿ ಮಳೆ ಬರ್ಬೇಕಾಯ್ತು. ಬೇಡ, ಬಿಸಿಲು ಕಮ್ಮಿ ಇದ್ರೆ ವರ್ಷ ಬಿಸಿಲು ಕಮ್ಮಿ ಇರ್ತಾರೆ ಸರ್. ವರ್ಷ ಭಾರಿ ವರ್ಷ ಅಂತಲೂ ಬಿಸಿಲು ಭಾರಿ ಇಟ್ಟು ಜಾಸ್ತಿ ಆಯ್ತು. ಏನೇನು ರೋಗಗಳು ಬಂದ್ವು ತಮ್ಮ ತೋಟಕ್ಕೆ? ಏನು ಉಸಿರುವಾಗ ಎಂತೆಂತವು ಹೆಂಗಂತ ಬಿಡುದು, ತೆಂಗಿಗೆ ಹೇಳಂಗಿಲ್ಲ. ಅಡಿಕೆಗೆ ಏನ್ ರೋಗ ಅಂತ ಹೇಳುದು, ಹಳ್ಳು ಒಂಥರ ಇದಾಗದು. ಏನೇನು ವಿಜ್ಞಾನ ನಮ್ಗೆ ಏನ್ ಗೊತ್ತಾಗುತ್ತೆ, ಸುಮ್ಮನೆ ಕೆಲಸ ಮಾಡ್ತಾರೆ. ಮತ್ತೆ ಆ ರೋಗ ಬಂದ್ಮೇಲೆ ಅವನ್ನ ತಡಿಬೇಕು ಅಂದ್ರೆ ನಿರ್ವಹಣೆ ಮಾಡ್ಬೇಕು. ಯಾವ ತರ ನೀವು ಅದನ್ನ ನಿರ್ವಹಣೆ ಮಾಡಿದ್ರಿ ರೋಗನ? ಏನು ಮಾಡಿಲ್ಲ ನಾವು. ಅದಕ್ಕೆ ಔಷಧಿ ಏನೋ ಹೊಡಿಯೋದು, ಅದು ಹೋಗಿ ಕೇಳಿದ್ವಿ, ಅಲ್ಲಿ ಬರ್ಕೊಟ್ರು, ಅಲ್ಲಿ ತಗೊಂಡ್ಬಂದು ಬೇರೆ ಹಾಕಿದ್ರು. ಅಷ್ಟು ನಿರ್ವಹಣೆ ಮಾಡಿದ್ರೆ ಹೆಂಗ್ ಬಂತು ಈಗ ಗಿಡ ಹಾಕದ್ಮೇಲೆ? ಅದ್ರದ್ದು ಸ್ವಲ್ಪ ಕಂಟ್ರೋಲ್ ಆಯ್ತು ಅಥವಾ ಹೆಂಗೆ ಏನು ಅಂತ? ಕಂಟ್ರೋಲ್, ಕೆಂಪು ರೋಗ ಕಂಟ್ರೋಲ್ ಆಗ್ತದೆ, ಔಷಧಿ ಮಾಡಿದ್ರೆ ಆಗ್ಲೇಬೇಕಲ್ಲ. ನಿಮಗೆ ಕೃಷಿ ಇಲಾಖೆಯಿಂದ ಏನ್ ಮಾಹಿತಿ ಕೊಡಲ್ವಾ ಈ ತರ ರೋಗಗಳಿಗೆ ಈ ತರ ಇದ್ ಮಾಡ್ರಿ ಅಂತ? ಕೊಡ್ತಾರೆ. ಅದ್ರ ಪ್ರಕಾರ ಮಾಡ್ತೀರಿ? ಮಾಡೋದು. ಮತ್ತೆ ಬೇರೆ ಏನೇನು ರೋಗ ಬಂತು ಅಡಿಕೆಗೆ? ಮತ್ತೇನಿಲ್ಲ. ಸುಳಿ ರೋಗ? ಸುಳಿ ರೋಗ ಎಲ್ಲ ಕೆಲವಕ್ಕೆ ಬಂದ್ರೆ ನಮ್ದಕ್ಕೇನು ಬಂದಿಲ್ಲ. ಹಿಡಿಗಲ್ ಮುಂಡೆ? ಹಿಡಿಗಲ್ ಮುಂಡೆ ರೋಗ ಅವೆಲ್ಲ ಬರ್ತಾವೆ, ಕೆಲವಕ್ಕೆ ಬಂದ್ರೆ ನಮ್ದಕ್ಕೇನು ಬಂದಿಲ್ಲ. ಕೆಲವಕ್ಕೆಲ್ಲ ಬಂದರೆ ಔಷಧಿ ಪೇಸ್ಟ್ ಏನೇನು ಮಾಡ್ತಾರೆ? ಹೊರಗಡೆಯಿಂದ ಗೋಡೆ ಏನಾದ್ರು ಓಡಿಸ್ತೀರಿ? ಹೊಡಿಸಿದ್ದೀನಿ, ಮಣ್ಣು ಹೊಡಿಸ್ತು, ಕೆಂಪು ಮಣ್ಣು ಹೊಡಿಸ್ತೀನಿ. ಖರ್ಚು ಎಷ್ಟಾಗ್ಬೋದು ಅಂತೀರ ವರ್ಷಕ್ಕೆ? ಆಗ್ತೈತಿ, ಮಾಡ್ದಂಗಲ್ಲ, ನಾವು ಕೆಲಸ ಮಾಡ್ರೆ ಕಮ್ಮಿ ಆಗತ್ತೆ, ಅಳಿ ಬುಟ್ಟೆ ಎಲ್ಲ ಮಾಡಿಸಿ ಜಾಸ್ತಿ ಆಗತ್ತೆ, ಅವೆಲ್ಲ ನಾವು ಲೆಕ್ಕನ ಮಾಡಲ್ಲ. ತೆಂಗೆ ಎಷ್ಟು ಹಾಕಿದಿರಿ? ಅದು ಸುತ್ತ ಹಾಕೊಂಡಿದೀವಿ, ಸುತ್ತ ಹಾಕೊಂಡಿದ್ವಿ, ಒಂದು 30-40 ಸುತ್ತ ಹಾಕಿದ್ವಿ, ಬಾಯಿ ತೋಟ ವಾಕಿ ಮಾಡಿ ಸುತ್ತ ಮಾಡಿ. ಅವೆಷ್ಟು ಬರ್ತವೆ ಇಳುವರಿ? ಈ ಬಾರಿ ಇಲಿ ಎಲ್ಲ ಕೊಡ್ದು ಒಂದು 2,000 ಸಿಗ್ತವೆ ಮನೆಗೆಲ್ಲ. ಆಗಿ ಅದನ್ನ ಮಾರ್ತೀರಾ ಅಥವಾ ಇಟ್ಕೊಂತೀರಾ? ಸ್ವಲ್ಪ ಎಣ್ಣೆ ಹಾಕ್ಕೊಂತೀವಿ, ಉಳಿದು ಮಾರ್ತೀವಿ. ಮನೆಯೆಲ್ಲ ಕಾಯಿ ಎಲ್ಲ ದಿವಸ ತಿಂದು ಉಳಿದು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂತೀವಿ, ಉಳಿದು ಅಥವಾ ಮಾರ್ತೀವಿ. ಇಷ್ಟೈತಿ ರೇಟು ತೆಂಗಿಂದು? ಇವತ್ತು ರೇಟ್ ಇದೆ, ಮೊದಲಿರಲಿಲ್ಲ. ಈ ವರ್ಷ ಪರವಾಗಿಲ್ಲ ರೇಟು, ಈ ವರ್ಷ 25,000 ರೂಪಾಯಿವರೆಗೂ ಐತಿ ಈ ವರ್ಷ. ಈಗ ಈಗ ಕಾಯಿಗೆ ಕೊಪ್ಪಳ ಹೋದಿನ ವರ್ಷ ಬರೀ 8,000, 9,000, 10,000, ಈ ವರ್ಷ 15,000 ರೂಪಾಯಿ ಐತಿ. ಬಟ್ ನಿಮ್ಮಲ್ಲಿ ಅಷ್ಟು ತೆಂಗಿನಕಾಯಿ ಲಭ್ಯ ಇಲ್ಲ? ಇಲ್ಲ, ನಮ್ಮಲ್ಲಿಲ್ಲ. ಒಟ್ಟಾರಾಗಿ ಕೃಷಿ ಬಗ್ಗೆ ತಾವ್ ಏನ್ ಹೇಳ್ತೀರಾ ರೈತರ ಬಗ್ಗೆ? ಏ ಕಷ್ಟ, ಭಾರಿ ಕಷ್ಟ. ಇದು ಬಿಡಕ್ಕೆ ಇದಿಲ್ಲ, ಇತ್ತಾಗ ಹೋಗಿ ಬಿಡಕ್ಕೂ ಇದಿಲ್ಲ. ಹಂಗಾಯ್ತು, ಮಧ್ಯಮ ವರ್ಗ ಆಗ್ಬಿಟ್ಟಿದ್ವಿ ನಾವು, ಮಧ್ಯ ಆಗ್ಬಿಟ್ಟಿ. ಕಡು ಬಡವ್ರು ಆಗಿಲ್ಲ, ಇಲ್ಲ ಶ್ರೀಮಂತರು ಆಗಿಲ್ಲ, ಮಧ್ಯ ಆಗ್ಬಿಟ್ಟು ಎಲ್ಲದೂ ಖುಷಿಯಾಗಿ ಬದಲಾದವ್ರಿ. ಇದ್ ಬಿಟ್ಟು ಹಂಗೂ ಇಲ್ಲ, ಬೇರೆದು ಮಾಡಕ್ಕೂ ಹಂಗಿಲ್ಲ. ಮಾರಿನ್ ಮಾಡಕ್ ಅಡಕೆ ಕೈ ಹಿಡ್ದಿದ್ಯಾ? ಹಿಡ್ದಿದೆ, ಅದೇ ಅದಿಲ್ಲಾದ್ರೆ ನಿನ್ನ ಅವಧೋಗತಿ. ಈಗ ಮಳೆ ಬರ್ತಾ ಇದೆ, ಮಳೆ ಈಗ ಬರ್ತಾ ಇದೆ. ಮಳೆ ಏನಾಕು, ಈಗ ಈ ಮಳೆಗೆ ಏನ್ ಮಾಡ್ಬೇಕು ಅಂತ ಇದಾರೆ ಈಗ ಬರ? ಏನು ಮಾಡಂಗಿಲ್ಲ, ಪೈರು ಈಗ ಲಾಸ್ಟ್ ಮೂಮೆಂಟ್ ಅಲ್ಲ, ಈಗ ಮುಂದ್ ವರ್ಷ ಕಾಯ್ಬೇಕು. ಮುಂದ್ ವರ್ಷ ಕಾಯ್ಬೇಕು. ಹಿಂಗಾರಿಗೆ ಏನು ಹಾಕಿಲ್ಲ? ಹಾಕಿಲ್ಲ, ಹತ್ತಿ ಕುಳೆ ಬರ್ಲಿಲ್ಲ, ಹಾಕಿಲ್ಲ, ಇನ್ನು ಕಟು ಮಾಡಿಲ್ಲ. ಅದ್ರ ಕುಳಿಗೆ ಹಾಕಿದ್ರೆ ಬುಡ್ಗಡ್ಲೆ ಏನಾದ್ರು ಬಿಳ್ಜಾಳ ಹಾಕ್ಬೋದಾಯ್ತು, ಆಗ್ಲಿಲ್ಲ ವರ್ಷ. ಹಾಗಾಗಿ ಕಾಲಿನೇ ಕಾಲಿನೇ ಮತ್ತೀಗ ರಾಯಿ ಕುಯ್ಕೊಂಡು ರಾಯಿ ಕುಳೆ ಹೊಡ್ಕೊಂಡು ಬ್ಯಾ ಮಳೆ ಬಂದ್ರೆ ಬೆಸ ಹೊಡ್ಕೊಂಡು ಬಿಟ್ಕೋಬೇಕು. ಮುಂದ್ ವರ್ಷ ಮುಂಗಾರಿಗೆ ಏನಾದ್ರು ಮಡ್ಕೋಬೇಕು, ಮುಂಗಾರು ಅಂದ್ರೆ ಮಾರ್ಚ್ ಏಪ್ರಿಲ್ಗೆ. ಸರಿ ಕರಿಯಪ್ಪ ಅವ್ರೆ, ತಮ್ಮ ಒಂದು ಕೃಷಿ ಅನುಭವವನ್ನು ಹಂಚಿಕೊಂಡಿದ್ದೀರಿ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಒಬ್ಬ ಪ್ರಗತಿಪರ ರೈತ ಮಹಿಳೆಯವರು ಇದ್ದಾರೆ. ನಂಜವಳ್ಳಿ ಗ್ರಾಮ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಲ್ಲಿನ ಕೃಷಿಕರು. ಇವರೇನಂತಂತಂದ್ರೆ, ಈಗ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಆಹಾರ ತಯಾರಿಕೆ ಮಾಡ್ತಾ ಇದ್ದಾರೆ, ಅದರ ಮೌಲ್ಯವರ್ಧನೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಾಂಪ್ರದಾಯಿಕ ಆಹಾರದ ಹೆಸರು ತೊಡೆದೇವು ಮತ್ತೆ ಅವುಗ ಅಂತ ಹೇಳ್ತಾ ಕರೀತಾರಂತೆ. ಆ ಒಂದು ಪ್ರದೇಶದಲ್ಲಿ ಅಂಗು ಅಂತೂ ಕೂಡ ಕರೀತಾರಂತೆ. ಈಗ ಇವರಿಂದನೇ ಈ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ಇವರು ಇದು ಮಾಡ್ತಾರೆ, ಏನು ಸಾಮಗ್ರಿ ಬೇಕಾಯ್ತದೆ, ಸಮಯ ಏನ್ ಬೇಕಾಯ್ತದೆ, ಪರಿಕರಗಳು ಏನ್ ಬೇಕಾಯ್ತದೆ, ಎಷ್ಟು ವರ್ಷದಿಂದ ಇವರು ಇದನ್ನ ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಕೇಳಿ ತಿಳಿದುಕೊಳ್ಳೋಣ. ಇವರಿಂದ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಪರವಾಗಿ ತಮಗೆ ನಮಸ್ಕಾರ ಹಾಗೂ ಸ್ವಾಗತ ಮೇಡಮ್. ನಮಸ್ತೆ. ಹೇಳಿ ಮೇಡಮ್, ಇದು ತೊಡೆದೇವು ಅಂತಂದ್ರೆ ಏನು? ಇದು ಇದು ಒಂದು ಸಾಂಪ್ರದಾಯಿಕ ಸಿಹಿ ಪದಾರ್ಥ. ಇದು ಮೊದಲಿಂದನು ನಮ್ಮ ಅತ್ತೆ ಕಾಲದಿಂದಾನು ಮಾಡ್ತಾ ಬಂದಿದ್ರು. ನನ್ ಮದ್ವೆ ಆದ್ಮೇಲೆ ನನಗೆ ಇದು ಗೊತ್ತಾಗಿದ್ದು, ನಾವು ಮಾಡಕ್ ಶುರು ಮಾಡಿದ್ದು. ನಿಮ್ಮ ತವರ ಮನೆಯಲ್ಲಿ ಇದು ಗೊತ್ತಿರಲಿಲ್ಲ? ಗೊತ್ತಿರಲಿಲ್ಲ. ಇಲ್ಲಿ ಬಂದ ಅಂದ್ರೆ ಮದ್ವೆ ಆದ್ಮೇಲೆ ಇದು ನಿಮ್ಗೆ ಗೊತ್ತಾಯ್ತು? ಬಂದ ಇಲ್ಲಿ ಗಂಡನವನ್ನು ಮನೆಗೆ ಬಂದಾದ್ಮೇಲೆ ಈ ಒಂದು ಆಹಾರ ಪದಾರ್ಥ ಮಾಡ್ತಾ ಇರೋದು ಗೊತ್ತಾಯ್ತು? ಮತ್ತೆ ಇದನ್ನ ನಾವು ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂತ ಇದ್ವಿ. ಮನೆ ಬಳಕೆ ತೊಡೆದೇವು ಅಂದ್ರೆ ಏನೇನು ಇದರಲ್ಲಿ ಸೇರಿರ್ತದೆ ಮೇಡಮ್? ಇದಕ್ಕೆ ಅಕ್ಕಿ ಮತ್ತೆ ಬೆಲ್ಲ, ಆಲೆಮನೆ ಬೆಲ್ಲ ಹಾಕ್ತಿವಿ, ಆಮೇಲೆ ಏಲಕ್ಕಿ, ಅರಿಶಿನ, ಉಪ್ಪು, ಇದಿಷ್ಟು ಅಕ್ಕಿ ನೆನ್ಸ್ಬಿಟ್ಟು ರುಬ್ತಿವಿ. ನುಣ್ಣಗೆ ರುಬ್ಬಿ ಆದ ತಕ್ಷಣನೇ ಮಾಡ್ಬೇಕಿದು, ಇಟ್ರೆ ಬರಲ್ಲ ಹುಳಿ ಆದ್ರೆ. ಇದು ಮಣ್ಣಿನ ಮಡಿಕೆಯಿಂದ, ಮಣ್ಣಿನ ಮಡಿಕೆ ಮೇಲೆ ಒಂದು ಬಟ್ಟೆ ಇರುತ್ತೆ, ಪಾಣಿ ಪಂಚೆ, ಅದರಲ್ಲಿ ಹಿಂಗೆ ಇದನ್ ಮಾಡುದು. ಇದು ಈಗ ಅಕ್ಕಿ ಅಂತ ಹೇಳಿ ಪೂರ್ತಿ ಇರೋ ಅಕ್ಕಿ ತಗೊಳ್ತೀರಾ ಇಲ್ಲ ನುಚ್ಚಕ್ಕಿನೂ ಆಗ್ಬಹುದಾ? ಇಲ್ಲ, ಇದು ಲೋಕಲ್ ಅಕ್ಕಿ ಅಂತ, ದಪ್ಪ ಅಕ್ಕಿ, ದಪ್ಪ ಅಕ್ಕಿ ಪದ್ಮರೇಖಾ ಅಂತ ಹೇಳ್ಬಿಟ್ಟು ಸ್ಥಳೀಯವಾಗಿ ತಳಿ ಲೋಕಲ್ ಅಕ್ಕಿಯಿಂದಾನೇ ಮಾಡೋದು, ಚೆನ್ನಾಗಿ ಬರುತ್ತೆ. ಪಾಲಿಶ್ ಮಾಡಿದ್ದಿರುತ್ತಾ ಇಲ್ಲ ಅನ್ಪಾಲಿಶ್ಡ್? ಅದು ಅನ್ಪಾಲಿಶ್ಡ್ ಅಂದ್ರೆ ಈಗ ಮಿಲ್ಲಿಗೆ ಹಾಕ ತಕ್ಷಣ ತಗೊಂಡ್ ಬಂದಿರೋದು ಅಲ್ವಾ? ಅದೇನು ಪಾಲಿಶ್ ಮಾಡದೇ ಇರತಕ್ಕಂಥದ್ದು. ಸೊ ಇದು ಅದಕ್ಕೋಸ್ಕರ ಅಂದ್ರೆ ಆ ಒಂದು ಪದಾರ್ಥ ಮಾಡ್ಬೇಕಂದ್ರೆ ಅದೇ ಅಕ್ಕಿ ಬೇಕು, ಬೇರೆ ಬೇರೆಯಿಂದ ಆಗಲ್ಲ, ಬೇರೆ ಅಕ್ಕಿಯಿಂದ ಬರಲ್ಲ. ಈಗ ನಾವು ಪಡಿತರ ಅಂಗಡಿಯಲ್ಲಿ ತಗೊಳ್ತೀವಲ್ಲ, ಬರಲ್ಲ. ಆಮೇಲೆ ಇದು ಮುನ್ನುಚ್ಚಕ್ಕಿಯಿಂದ ಕೂಡ ಬರಲ್ಲ, ಬರಲ್ಲ. ಅದಕ್ಕೆ ವಿಶೇಷವಾದ ಒಂದು ಅಕ್ಕಿ. ಹೌದು. ಇದು ಎಷ್ಟು ವರ್ಷದಿಂದ ತಾವು ಮಾಡ್ತಾ ಇದ್ರಿ? ಇದು ನಾವು ಇವಾಗ ಶುರು ಮಾಡಿ ಅಂದ್ರೆ ಒಂದ್ ವರ್ಷ ಆಯ್ತು. ಒಂದ್ ವರ್ಷ ಆಯ್ತು. ಇದು ಈಗ ಒಂದ್ ವರ್ಷ ಅಂತ ಹೇಳ್ತಾ ಇದ್ರಿ, ಮನೆಗೋಸ್ಕರನ ಇಲ್ಲ ಮಾರಾಟಕ್ಕೂ ಮಾಡ್ತಾ ಇದ್ದೀರಾ? ಮಾರಾಟಕ್ಕೂ ಮಾಡ್ತಾ ಇದೀವಿ ನಾವು. ಇಷ್ಟು ದಿನ ಮನೆಗೆ ಅಂತಾನೆ ಮಾಡ್ಕೊಂತ ಇದ್ವಿ. ಆಮೇಲೆ ಯೂನಿವರ್ಸಿಟಿಯವರು ನಮ್ಗೆ ಅಷ್ಟೇ ಇದನ್ನ ಮಾಡ್ಕೊಂಡ್ರೆ ಸಾಕಾಗಲ್ಲ, ಬೇರೆಯವರಿಗೂ ಇದ್ರ ಪರಿಚಯ ಮಾಡ್ಕೊಡಿ, ಇದರ ಒಂದು ವೃದ್ಧಿ ಆಗ್ಲಿ, ಒಂದು ಪದಾರ್ಥದ ಸಾಂಪ್ರದಾಯಿಕ ಪದಾರ್ಥ ಉಳಿಸ್ಕೊಂಡು ಇದನ್ನ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಸಿ ಅದಕ್ಕೆ ಅದು ಅಲ್ಲೆಲ್ಲ ಮಾಡಿಸಿ ತೋರಿಸಿ ಮತ್ತೆ ನೀವೊಂದು ಇದನ್ ಮಾಡಿ ಅಂತ ಹೇಳಿ. ತರಬೇತಿ ಏನಾದ್ರೂ ಕೊಟ್ರ ಕೃಷಿ ವಿಶ್ವವಿದ್ಯಾನಿಲಯದವರು? ಕರ್ಸಿದ್ರು, ಕರ್ಸಿ ನಮ್ಗೆ ಮಾಡೋಕೆ ಇದನ್ ಮಾಡಿದ್ರು. ಈಗ ಮತ್ತೆ ಈಗ ಶಿವಮೊಗ್ಗ ಒಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಇದರ ಒಂದು ಸ್ಪರ್ಧೆ ಇದೆ, ಗೊತ್ತಾ ಇದೆ ನಿಮ್ಗೆ? ಭಾಗವಹಿಸ್ತಾ ಇದ್ದೀರಾ ಈ ಸಲ? ಅಂದ್ರೆ ಕೃಷಿಮೇಳ ಇತ್ತಲ್ಲ ಅಲ್ಲಿ ನಮ್ಗೂ ಒಂದು ಸ್ಟಾಲ್ ಕೊಟ್ಟಿದ್ರು, ಅಲ್ಲಿ ಭಾಗವಹಿಸಿದ್ವಿ. ಇಲ್ಲ ಕೃಷಿ ಮೇಳ ಅಲ್ಲ ಇದು, ಇದು ಏನಂತಂದ್ರೆ ಸಾವಯವ ಮೇಳ ಆಗುತ್ತೆ ನೋಡಿ, ವರ್ಷ ವರ್ಷಕ್ಕೆ ಅಂತಾರಾಷ್ಟ್ರೀಯ ಸಾವಯವ ಮೇಳ ಆಗುತ್ತಲ್ಲ ಬೆಂಗಳೂರಲ್ಲಿ, ಅದರ ಒಂದು ಪೂರ್ವಭಾವಿಯಾಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಸಾರ್ವಜನಿಕರಿಂದ ಪದಾರ್ಥ, ಅದು ಸಸ್ಯಹಾರಿ ಮಾತ್ರ, ಆ ಪದಾರ್ಥ ಮಾಡೋಕೆ ಈಗಾಗಲೇ ಅವರು ಅರ್ಜಿ ಕರೆದಿದ್ದಾರೆ. ಅದು 4ನೇ ಡಿಸೆಂಬರ್ ವರೆಗೆ ಸ್ವವಿವಾರವುಳ್ಳ ನಿಮ್ಮ ಒಂದು ಭಾವಚಿತ್ರದೊಂದಿಗೆ ನೀವು ಏನೇನು ಸಾಮಗ್ರಿ ಬೇಕು, ಏನೇನು ಸಾಮಗ್ರಿ ಬೇಕಾಯ್ತದೆ ಮಾಡೋಕೆ, ಎಷ್ಟು ಸಮಯ ಬೇಕಾಯ್ತದೆ, ಯಾವ ಪದಾರ್ಥಗಳನ್ನ ನೀವು ಉಪಯೋಗಿಸ್ತೀರಾ, ಯಾವ ವಿಧಾನವನ್ನ ನೀವು ಅದರಲ್ಲಿ ಅಳವಡಿಸಿಕೊಂಡಿರ್ತೀರ ಅನ್ನೋದನ್ನು ಸ್ವಲ್ಪ ಬರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಒಪ್ಪಿಸೋದಿದೆ, ಅಂದ್ರೆ ಅವರಿಗೆ ಅದನ್ನ ಕೊಡೋದಿದೆ. 4ನೇ ತಾರೀಕು ಕೊನೆಯ ದಿನ ಇದೆ, ಡಿಸೆಂಬರ್ 4ನೇ ತಾರೀಕು. ಇದು ಏನಾದ್ರೂ ನಿಮ್ಗೆ ಗೊತ್ತಾ? ಗೊತ್ತು ಸರ್, ನೋಡಿದ್ವಿ ನಾವು, ಅದಕ್ಕೆ ಇನ್ನೂ ತಯಾರಾಗಿರಲಿಲ್ಲ. ತೊಳೆದೇವು ಮತ್ತೆ ಅವುಗು ಅಂಗು, ಇದು ಅವುಗು ಅಂತ ಕೂಡ ಹೇಳ್ತಾರೆ, ಅಂಗು ಅಂತ ಕೂಡ ಹೇಳ್ತಾರೆ. ಇದು ಏನು ಸ್ಥಳೀಯ ಭಾಷೆಯಲ್ಲಿ ಹೇಳೋದೋ ಇಲ್ಲ ಇದು ಹಿಂದಿಂದ ಬಂದಿರೋದೋ? ಹಿಂದಿಂದನು ಬಂದಿರೋದೇ ಇದು ತೊಡೆದೇವು ಅಂತ. ಕೆಲವೊಂದ್ ಭಾಗದಲ್ಲೆಲ್ಲ ಹಂಗು ಅಂತ ತೊಡೆದೇವು ಅಂತ ಗೊತ್ತಿಲ್ಲ ಅವರಿಗೆ, ಹಂಗು ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ, ಆತರ ಹೇಳಿದ್ರೆ ಗೊತ್ತಾಯ್ತದೆ. ಈಗ ನೀವು ಇದು ನಂಜಿವಳ್ಳಿ ಗ್ರಾಮದಲ್ಲಿ ಅಥವಾ ಸುತ್ತಮುತ್ತಲಿನ ಎಷ್ಟು ಗ್ರಾಮಗಳಿಗೆ ಇದರ ಒಂದು ಈ ಒಂದು ಪದಾರ್ಥದ ಪರಿಚಯ ಇದೆ ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಮನೆಯಲ್ಲಿ ತನ್ಗೆ ಎಷ್ಟು ಬೇಕು ಮಾಡ್ಕೊಂತಾರೆ ಸುಮಾರಾಗಿ ಎಲ್ಲ ಪರಿಚಯ ಗೊತ್ತು ಇದು ಅಂದ್ರೆ ಇವಾಗೆಲ್ಲ ಮಾಡೋದ್ ಬಿಟ್ಟಿದ್ದಾರೆ, ಸ್ವಲ್ಪ ರಿಸ್ಕ್ ಕೆಲ್ಸ ಅಂತ ಹೇಳಿ. ಸರಿ ಸರಿ. ಕಷ್ಟಪಟ್ಟು ಮಾಡೋದು ಆಗಲ್ಲ ಅಂತ ಹೇಳಿ ಬಿಟ್ಟಿದ್ರು, ಇವಾಗೆಲ್ಲ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಈಗ ವಿಧಾನಕ್ಕೆ ಬಂದ್ರೆ ಈಗ ನೀವು ಹೇಳಿದ್ರಿ ಇದನ್ನ ನೆನೆಸ್ಬಿಟ್ಟು ಉಳಿ ಆಗಕ್ ಬಿಡಬಾರ್ದು, ನೆನೆಸ್ಬೇಕು ಒಟ್ಟಾರೆ. ಐದು ಗಂಟೆ ಬೇಕು ಅಕ್ಕಿ ನೆನೆಯಕ್ಕೆ, 5 ಗಂಟೆ ನೆನೆಸಿ ಆಮೇಲೆ ಅದು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ರುಬ್ಬಕ್ ಹಾಕ್ತಿವಿ, ರುಬ್ತಾ ನುಣ್ಣಗಾದ್ಮೇಲೆ ಅದಕ್ಕೆ ಬೆಲ್ಲ ಹಾಕ್ತಿವಿ, ಬೆಲ್ಲ ಮತ್ತೆ ಅರಿಶಿನ ಉಪ್ಪು ಎಲೆ ಹಾಕಿ ನುಣ್ಣ ತುಂಬಾ ನುಣ್ಣಗ್ ಮಾಡ್ಕೊಂಡು ಸೋಸ್ಕೊಂತೀವಿ. ಸೋಸ್ಕೊಂಡು ಕೂಡ್ಲೇ ಅದು ಮಣ್ಣಿನ ಮಡಿಕೆ ಮೇಲೆ ಎರಿತೀವಿ. ಮಣ್ಣಿನ ಮಡಿಕೆ ಮೇಲೆ ಒಂದು ಬಟ್ಟೆ ಇರುತ್ತೆ ಪಾಣಿ ಪಂಚ, ಅದರಲ್ಲಿ ಹಿಂಗೆ 4 ಮೂಲೆ ಹಿಂಗೆ ಎರಿಯೋದು ಅಂತ ಹೇಳ್ತಾರೆ, ಪ್ಲಸ್ ಆಕಾರದಲ್ಲಿ ಇಡ್ತೀರಾ ಆತರ ಹಿಂಗೆ ಅದೇನು ಒಣಗಕ್ ಬಿಡ್ತೀರಾ? ಹೇಗೆ? ಸ್ವಲ್ಪ ಬೇಯುತ್ತೆ ಅದು, ಅಂದ್ರೆ ಗರ್ಗರಿ ಆಗುತ್ತೆ, ಆಮೇಲೆ ಮಡ್ಚೋದು ಅದು. ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ ಮೆತ್ತಗಿರಲ್ಲ ಅದು, ಫುಲ್ಲು ಪೇಪರ್ ತರ ಆಗುತ್ತೆ, ಪೇಪರ್ ತರ ತಳ್ಳಿಗೆ, ಅಷ್ಟು ತಳ್ಳಿಗೆ, ಅಷ್ಟು ತಳ್ಳಿಗೆ ಪಾಪಡ ತರ ಆತರ. ಅದನ್ನ ಮಡ್ಚಿ ಸ್ವಲ್ಪ ಅಂದ್ರೆ ಸ್ವಲ್ಪ ಆರ ತನಕ ಬಿಡ್ಬೇಕು, ಆಮೇಲೆ ಪ್ಯಾಕ್ ಮಾಡೋದು ಪ್ಲಾಸ್ಟಿಕ್ ಕವರಿಗೆ ಹಾಕಿ, ಇಲ್ಲ ಏರ್ ಟೈಟ್ ಮಾಡ್ಕೊಬೇಕು, ಯಾವ್ದಾದ್ರು ಒಂದು ಡಬ್ಬದಲ್ಲಿ ಮುಚ್ಚಳದಲ್ಲಿ ಹಾಕಿ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಕಟ್ಟಿಟ್ರೆ ಹಂಗೆ ಇರುತ್ತೆ ಗರಿಗರಿ. ಮತ್ತೆ ಈಗ ನೀವು ಮಾರಾಟ ಮಾಡೋದಾದ್ರೆ ಹೇಗೆ ಇದು, ಹಳ್ಳಿ ಹಳ್ಳಿಗಳಿಗೆ ಅಥವಾ ಅಂಗಡಿಗಳಿಗ ಅಥವಾ ಯಾವ ರೀತಿಯಿಂದ? ಅವ್ರು ಹೆಂಗೆ ಹೇಳ್ತಾರೆ ಆತರ ಅಂದ್ರೆ ನಾವು ಸಪ್ಲೈ ಮಾಡ್ತೀವಿ, ಬಸ್ಸಿಗಾದ್ರೂ ಹಾಕ್ತಿವಿ, ಆಮೇಲೆ ಹತ್ರ ಇದ್ರೆ ಹೋಗಿ ಕೊಟ್ಟು ಬರ್ತೀವಿ, ಬಂದ್ ತಗೊಂಡು ಹೋಗ್ತಾರೆ, ತಗೊಂಡು ಹೋಗ್ತಾರೆ ಈ ಪೆಟ್ಟಿ ಅಂಗಡಿಯವರು ತಗೊಂಡು ಹೋಗ್ತಾರೆ, ಆಮೇಲೆ ಯಾರು ಮದ್ವೆ ಮುಂಜಿಗಳಲ್ಲಿ ಕೂಡ ತಗೊಂಡು ಹೋಗ್ತಾರೆ, ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ. ಆಮೇಲೆ ನಾವು ಅದೇ ಸಿರಿಧಾನ್ಯದ್ದು ಮಾಡ್ತಾ ಇದೀವಿ ಈಗ ನವಣೆದು ಅಂತ, ಅಕ್ಕಿ ಬಿಟ್ಟು ನವಣೆದು. ಈಗ ಶುಗರ್ ಈ ತರ ಇರೋರಿಗೆಲ್ಲ ನವಣೆದು ಒಳ್ಳೇದು. ಅಕ್ಕಿ ಅದು ಅಕ್ಕಿ ಅಕ್ಕಿ ಮತ್ತೆ ಈ ನವಣೆಗೆ ಹೋಲಿಸಿದ್ರೆ ಖರ್ಚದ್ದು ಒಂದು ಇದು ಬಂದ್ರೆ ಹೇಗೆ ಅನಿಸ್ತದೆ ನಿಮ್ಗೆ? ನವಣೆದು ಸ್ವಲ್ಪ ಖರ್ಚು ಜಾಸ್ತಿ ಜಾಸ್ತಿ ಅಂತೀರಾ? ಯಾಕಂದ್ರೆ ಉತ್ಪನ್ನ ಕಡಿಮೆ ಇದೆ, ಸಿಗೋದು ಸ್ವಲ್ಪ ಕಷ್ಟ. ಅಕ್ಕಿ ಸಿಗ್ತದೆ, ಅಕ್ಕಿ ನಿಮ್ಗೆ ಸುಲಭವಾಗಿ ಸಿಗ್ತದೆ ಅಕ್ಕಿ, ನೀವು ಅದನ್ನ ಮಾಡಬಹುದು. ಇದು ನವಣೆ ಇನ್ನೇನು ಪ್ರದೇಶ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ, ಇದು ಸಿರಿಧಾನ್ಯಗಳ ಒಂದು ಪ್ರಚಾರದಲ್ಲಿ ಇದು ಬೆಳೀತಾ ಇದ್ದಾರೆ, ಆದ್ರೂ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ಹೌದು. ಸೊ ನವಣೆಯಿಂದ ಹೇಗೆ ಇದು? ನವಣೆನು ಅಷ್ಟೇ ಸೇಮ್, ಅದು ಒಂದು 3 ಗಂಟೆ ನೆನ್ಸಿಟ್ರೆ ಸಾಕು, ಬೇಗ ನೆನೆಯುತ್ತೆ. ಅದನ್ನ ಇದೇ ತರಾನೆ ಸೇಮ್ ಪ್ರೊಸೀಜರ್, ಅಕ್ಕಿ ಬದಲು ನವಣೆನೆ, ಮತ್ತೆ ಉಳಿದಿರೋದು ಬೆಲ್ಲ ಇದೆಲ್ಲ ಕಾಮನ್, ಅದು ಹಾಕದೆ ಹಾಕದಷ್ಟೇ. ರುಚಿಯಲ್ಲಿ ಹೇಗಿರ್ತದೆ? ಟೇಸ್ಟ್ ನಿಮಗೆ ಒಂದೇ ತರ ಅಂದ್ರೆ ಗೊತ್ತಾಗೋದು, ಒಂದೇ ತರ ಇರುತ್ತೆ. ಸಿಹಿ ಸಿಹಿ ಖಾರನ ಹೇಗೆ? ಸ್ವೀಟ್ ಎರಡು ಸೇಮ್, ಒಂದೇ ಸ್ವೀಟ್ ಒಂದೇ ತರ. ಇದರಲ್ಲಿ ಏನಾದ್ರೂ ನಿಮ್ಗೆ ಒಂದು ಔಷಧಿಯ ಗುಣ ಅಂತ ಅನ್ಸುತ್ತೆ? ಶುಗರ್ ಪೇಷಂಟ್ ಎಲ್ಲ ಇರ್ತಾರಲ್ಲ, ಅಕ್ಕಿದೆಲ್ಲ ತಿನ್ಬಾರ್ದು ಅಂತ ಹೇಳಿರ್ತಾರಲ್ಲ, ಅವರಿಗೆಲ್ಲ ನವಣೆದು ಒಳ್ಳೇದು, ಒಳ್ಳೇದು ಇದು ತಿಂದ್ರೆ ಏನು ಆಗಲ್ಲ, ಬೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಇದು ಒಳ್ಳೇದು ಅಂತ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಾಗ್ಲಿ ಇಲ್ಲ ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯದಾಗ್ಲಿ ಇದ್ರ ಬಗ್ಗೆ ಏನಾದ್ರು ಹೇಳಿದಾರೆ ವೈಜ್ಞಾನಿಕವಾಗಿ ಪೌಷ್ಟಿಕಾಂಶ ಇಷ್ಟೇ ಇರ್ತದೆ ಏನಾದ್ರು ಹೇಳಿದಾರ? ಹೌದು ಹೇಳಿದ್ದಾರೆ. ಪೇಷಂಟ್ ಗಳಿಗೆ ನೀವು ಹೇಳ್ತಾ ಇದ್ದೀರಿ, ಡಯಾಬಿಟಿಸ್ ಪೇಷಂಟ್ಸ್ ಗಳಿಗೆ ಯಾರಿಗೆ ಮಧುಮೇಹ ಇರುತ್ತೆ ಚೆನ್ನಾಗಿ ಇದು ನವಣೆದ ಆಮೇಲೆ ಅದೇ ಸಿರಿಧಾನ್ಯದ ಮಾಡಿಕೊಟ್ರೆ ಅವರಿಗೂ ಅಂದ್ರೆ ಒಂದು ಹೊಸ ರುಚಿ ಎಲ್ಲ ಮತ್ತೆ ತಿನ್ಬೋದು ಅಂತ, ಎಲ್ಲರೂ ಎಲ್ಲಾ ತರದವರು ತಿನ್ಬೋದು ಅಂತ ಹೇಳಿ ಹೇಳಿದ್ದಾರೆ. ಹೇಳಿದ್ದಾರೆ. ಈ ಒಂದು ಪದಾರ್ಥ ಮಾಡಾದ್ಮೇಲೆ ಎಷ್ಟು ದಿನ ಇಡಬಹುದು ನಾವು ಶೇಖರಣೆ? ಸಾಮಾನ್ಯ ಒಂದು ರೂಮ್ ಅಲ್ಲಿ ಎಷ್ಟು ದಿವಸ ಇಡಬಹುದು ಅಂದ್ರೆ ಒಣ ಒಂದು ಜಾಗದಲ್ಲಿ ಶೇಖರಣೆ ಮಾಡಿ ಎಷ್ಟು ದಿವಸ ಇಡಬಹುದು? ಒಂದು ಅದು ಮಾಡಿ ಒಂದು ವರ್ಷ ಬೇಕಾದ್ರೂ ಇಡಬಹುದು. ಒಂದು ವರ್ಷ ಇಡಬಹುದು. ಹೌದು. ಅದು ಏನ್ ಗೊತ್ತಾ, ಯೂಸ್ ಮಾಡಿ ಮತ್ತೆ ಅದೇ ತರ ಏರ್ ಟೈಟ್ ಕಟ್ಟಿಡೋದು, ಟೈಟ್ ಆಗಿ ಗಾಳಿ ಆಡದಂಗಿಟ್ರೆ ಒಂದು ವರ್ಷ ಇಡಬಹುದು. ಇಡಬಹುದು. ಇಲ್ಲ ಈಗ ಪದೇ ಪದೇ, ಈಗ ಸಪೋಸ್ ನಾನು ಮನೆಯಲ್ಲಿ ಆ ತರ ಪದಾರ್ಥ ಮಾಡ್ಕೊಂಡಿದೀನಿ, ನನಗೆ ಯಾವಾಗ ಇಷ್ಟ ಬಂತು ಅವಾಗ ಕೈ ಹಾಕಿ ತಗೊಂಡ್ ಬಿಡ್ತೀನಿ. ತಗೊಂಡ್ಬಿಟ್ಟು ಮತ್ತೆ ಅದನ್ನ ನಾವು ಇಟ್ಟರೆ ಏನು ಸಮಸ್ಯೆ ಆಗಲ್ವಾ? ಸಮಸ್ಯೆ ಇಲ್ಲ, ನೀವು ಅದೇ ಗಾಳಿ ಆಡದಂಗ ಇಡಬೇಕು. ಇಡಬೇಕು ಅದು. ಹೌದು. ಅಂದ್ರೆ ಈಗ ನಾನು ಹೇಳ್ತಾ ಇರೋದು ಬೂಸ್ಟ್ ಬೆಳ್ಕೊಳ್ಳೋದು, ಇಲ್ಲ ಏನು ಬೇರೆ ಏನೋ ಒಂದು ಬಿಳಿ ಪದಾರ್ಥ ಬೆಳ್ಕೊಂಡ್ ಬಿಡೋದು, ಅಥವಾ ವಾಸನೆ ಬರ್ತಕ್ಕಂಥದ್ದು ಇದೇನಾದ್ರೂ? ಏನಿಲ್ಲ. ಹುಳುಗಳು ಇಲ್ಲ ಸರ್, ಆತರ ಏನಿಲ್ಲ. ನೀವು ಇಡಬಹುದು. ಇಡಬಹುದು. ಒಂದು ವರ್ಷ ತನಕ ಇಡಬಹುದು. ಈಗ ನೀವು ಮಾರಾಟ ಮಾಡೋ ಒಂದು ಪ್ಯಾಕೆಟ್ ಮೇಲೆ ಅದರ ಒಂದು ಯಾವಾಗ ಇದು ಇದಾಗುತ್ತೆ ಎಕ್ಸ್ಪೈರಿ ಆಗುತ್ತೆ ಅಂತ ಅನ್ನೋದು ಮೆನ್ಷನ್ ಮಾಡಿರ್ತೀರಾ, ಮೇಲೆ ಬರ್ದಿರ್ತೀರಾ? 3 ತಿಂಗಳು. 3 ತಿಂಗಳವರೆಗೆ ಉಪಯೋಗಿಸಬಹುದು. ಈ ಮಾರಾಟದ ಒಂದು ವ್ಯವಸ್ಥೆಗೆ ಬಂದ್ರೆ ಬ್ರಾಂಡೆಡ್ ಏನಾದ್ರು ಮಾಡಿದೀರಾ? ಅದ್ರ ಹೆಸರು ಏನಾದ್ರೂ ಬ್ರಾಂಡ್ ಆಗಿ ಒಂದೇನೋ, ಈಗ ಹೇಗೆ ನಮ್ಮ ನಂದಿನಿ ಅಂತ ನಾವು? ಸರ್, ಅದು ಅನಗ ತೊಡೆದೆವು ಅಂತ ಇಟ್ಟಿದೀವಿ. ಅನಗ ಅನಗ ಅಂತ ನಿಮ್ಮದೇ ಒಂದು ಬ್ರಾಂಡ್ ಅದು? ಹಾ ಸರ್. ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಿದಿರಾ? ಇಲ್ಲ, ರಿಜಿಸ್ಟ್ರೇಷನ್ ಮಾಡಿಸಿದೀರಾ? ಪ್ರೊಸೆಸಿಂಗ್ ಪ್ರೊಸೆಸ್ ಅಲ್ಲಿ ಇದೆ, ರಿಜಿಸ್ಟ್ರೇಷನ್ ಮಾಡಿಸಿ. ಸೊ ಒಂದ್ಸಲ ಅದು ಬ್ರ್ಯಾಂಡ್ ಆಗಿ ರಿಜಿಸ್ಟ್ರೇಷನ್ ಆದ್ರೆ ನಿಮ್ಮ ಒಂದು ಕಷ್ಟಪಟ್ಟದ್ದು ಈ ಒಂದು ಪದಾರ್ಥಕ್ಕೆ ಬೆಲೆ ಇರುತ್ತೆ. ಆಮೇಲೆ ಅದು ನಿಮ್ಮ ಒಂದು ಸ್ವತ್ತು, ಅದು ಯಾರು ಅದರ ಕಾಪಿರೈಟ್ ಮಾಡಕ್ ಆಗಲ್ಲ, ಅಥವಾ ಅದನ್ನ ಮಾಡುವುದಾದ್ರೆ ನಿಮ್ಮಿಂದ ಅದನ್ನ ಅವರು ಅನುಮತಿ ಪಡಿಬೇಕು. ಆ ತರದ್ದು ಇದು ಒಂದು ಒಳ್ಳೆಯ ಸುದ್ದಿ ಈಗ ನೀವು ಹೇಳಿದ್ದು. ಯಾಕಂದ್ರೆ ನಮ್ಮಲ್ಲಿ ಬಂಗಾರ ಇದ್ರೂ ಅದನ್ನ ನಾವು ಬೇರೆ ಬೇರೆ ರೀತಿಯಿಂದ ಮೌಲ್ಯವರ್ಧನೆ ಹೇಳಿದಿರಲ್ಲ, ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಲ್ಲಿ ತುಂಬಾ ಮುಖ್ಯ. ವಸ್ತು ಅಂತೂ ಅದು ಬಂಗಾರನೇ, ಆದ್ರೆ ಅದಕ್ಕೆ ಬೇರೆ ಬೇರೆ ಒಂದು ಆಕಾರ ಕೊಟ್ಟು ಬೇರೆ ಬೇರೆ ಒಂದು ಇದು ಮಾಡಿ ಮಾಡಿದ್ರೆ ತುಂಬಾ ನಿಮಗೂ ಲಾಭ, ಮತ್ತೆ ಕೊಂಡ್ಕೊಳ್ಳೋರಿಗೂ ಅದು ತುಂಬಾ ಖುಷಿಯಿಂದ ಕೊಂಡ್ಕೊಳ್ತಾರೆ. ಈ ಬೇಡಿಕೆಗೆ ಬಂದ್ರೆ ಮೇಡಮ್, ಮತ್ತೆ ಇಲ್ಲ ನಮ್ಗೆ ಜಾಸ್ತಿ ಹೋಗ್ತಾ ಇದೆ ನಮ್ಗೆ ಕೊಡಿ ಅಂತಂತ ಹೇಳಿ ಆತರ ಬೇಡಿಕೆ ಬರ್ತಾವ? ಹೌದು ಸರ್, ಬರ್ತವೆ. ಅಂದ್ರೆ ನಮ್ಗೆ ಅದು ಮಾಡಕ್ಕೆ ತುಂಬಾ ಟೈಮ್ ಬೇಕು ಸರ್. ಅದು ನಾವೀಗ 1 ಕೆಜಿ ಇದಕ್ಕೆ 30 ಪೀಸ್ ಮಾಡಬಹುದು. ಅದಕ್ಕೆ 1 ಕೆಜಿ ಪೀಸ್ ಮಾಡಬಹುದು. ಆಮೇಲೆ ಇದಕ್ಕೆ ಯಾವ್ದೇ ಮ್ಯಾನುವಲ್ ಅಂದ್ರೆ ನಾವು ಮನುಷ್ಯ ಅಂದ್ರೆ ಕೈಯಿಂದಾನೆ ಮಾಡೋದ, ಮಿಷಿನ್ ಇಲ್ಲ. ಸಾಂಪ್ರದಾಯಿಕ ಪದಾರ್ಥ ಉಳಿಸ್ಕೊಂಡ್ ಬಂದಿದ್ದೀರಾ ನೀವು? ಸೊ ಮಷಿನ್ ಏನೋ ಇದರ ಅವಶ್ಯಕತೆ ಇಲ್ಲ. ಅಂದ್ರೆ ಮಿಷನ್ ಬರ್ಲಿಲ್ಲ ಈ ತರ, ಇದಕ್ಕೆ ಬರಲ್ಲ ಸರ್. ಅದಕ್ಕೆ ಹಂಗಾಗಿ ಮಾಡೋದಕ್ಕೆ, ಆಮೇಲೆ ನೂಡಲ್ಸ್ ಮಾಡಕ್ಕೆ ಮಷಿನ್ ಬಂದಿವಲ್ಲ, ಆತರ ಇದಕ್ಕೆ ಇಲ್ಲ. ಅದಕ್ಕೆ ನಮ್ಗೆ ಅವರು ಬೇಕು ಅಂದ್ರೆ ಈಗ 500 ಹಿಂಗೆಲ್ಲ ಬೇಕನ್ನು ಒಂದ್ ವಾರ ಮುಂಚೆನೆ ಹೇಳಿರ್ಬೇಕು. ಸಡನ್ ಆಗಿ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹಂಗಾಗಿ ಮುಂಚೆನೆ ಹೇಳ್ತಾರೆ. ಮುಂಚೆನೆ ಹೇಳ್ತಾರೆ, ಒಂದ್ ವಾರದ ಮೊದ್ಲೇ ಹೇಳ್ತಾರೆ, ಒಂದ್ ವಾರದ ಮುಂಚೆನೆ ಹೇಳ್ತಾರೆ ಬೇಕು ಅಂತ. ಬೇಕು ಅಂತ ಹೇಳ್ತಾರೆ, ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ಅದ್ರ ಪ್ರಕಾರ ಮಾರಾಟ ಮಾಡಿ ಕೊಡ್ತೀರಾ ಅವರಿಗೆ? ಈ ಒಂದು ಪದಾರ್ಥಕ್ಕೆ ಈಗ ಅಕ್ಕಿ ಆಯ್ತು, ನವಣೆ ಆಯ್ತು, ರಾಗಿಂದ ಕೂಡ ಮಾಡಬಹುದಾ? ಅದನ್ನು ಟ್ರೈ ಮಾಡೋಣ ಅಂತ ವಿಚಾರ ಇದೆ ಸರ್. ಇನ್ನು ಟ್ರೈ ಅಂದ್ರೆ ನಮ್ದು ಈಗ ಕೊನೆ ಕೊಯ್ಲು ಇರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿದೀವಿ, ಅದೊಂದು ಟ್ರೈ ಮಾಡಬೇಕು. ಮತ್ತೆ ಇದು ಕ್ಯಾಶ್ಯೂ ಅದು ಪುಡಿಯಿಂದ ಮಾಡೋಣ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡಿದೀವಿ, ಅದನ್ನು ಮಾಡಿ ನೋಡ್ಬೇಕು. ಈಗ ಈ ಒಂದು ಪದಾರ್ಥ ತಯಾರಿಕೆಯಲ್ಲಿ ನೀವು ಒಬ್ಬರನೇನ ಮನೆಯಲ್ಲಿ ನಿಮ್ಮ ಅತ್ತೆಯವರು ಕೂಡ ನಿಮ್ ಜೊತೆ ಸಪೋರ್ಟ್ ಮಾಡ್ತಾರೆ? ಸ್ವಲ್ಪ ಅವ್ರಿಗೆ ಕೂರಕ್ ಆಗಲ್ಲ, ಆದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮತ್ತೆ ಜಾಗದಲ್ಲಿ ಹೆಲ್ಪ್ ಮಾಡ್ತಾರೆ ಮಾಡ್ತಾರೆ. ಮತ್ತೆ ನಮ್ಮ ಮನೆಯವ್ರು ಮಾಡ್ತಾರೆ, ನಮ್ಮ ಮಾಮ ಮಾಡ್ತಾರೆ, ನನ್ ಮಗ, ಎಲ್ಲರು. ಆಮೇಲೆ ಒಂದಿಬ್ರು ಲೇಬರ್ ತಗೊಳ್ತೀರಾ ಸರ್? ಆಮೇಲೆ ಇದಕ್ಕೆ ನಾನ್ ಮಾಡೋದಿಕ್ ಕಾರಣ ನಮ್ಮ ಅತ್ತಿಗೆ, ನಮ್ಮ ಮನೆಯವ್ರ ಅಕ್ಕ, ನಿನ್ನಿಂದ ಆಗುತ್ತೆ ಮಾಡು, ನಂಗೆ ಕಲ್ಸ್ಕೊಟ್ಟಿದ್ದೆ ಅವರು. ಅವರು ಸತ ಮಾಡ್ತಾರೆ ಈಗ, ಜನವರಿಯಿಂದ ಪಕ್ಕ ಶುರು ಮಾಡೋಣ ಅಂತ ಇದೀವಿ. ಅವರು ಮತ್ತೆ ನಾವು ಸೇರ್ ಮಾಡೋಣ ಅಂತ ಹೇಳಿ, ಅವ್ರ ಹೆಸರು ಭಾರತಿ ಅಂತ, ಅವರಿಂದಾನೆ ನಾನ್ ಶುರು ಮಾಡಿದ್ದೀವಿ. ಏನ್ ಅನಿಸ್ತದೆ ಈಗ ನಿಮ್ಗೆ ಹಬ್ಬ ಹಬ್ಬ ಅಂದ್ರೆ ಎಷ್ಟು ಖರ್ಚು ಬರ್ತದೆ ಸರ್? ಒಂದ್ ಇದಕ್ಕೆ ಒಂದು 30 ಪೀಸ್ಗೆ ಎಷ್ಟು ಖರ್ಚು ಬರ್ತದೆ? ಒಂದ್ 30 ಪೀಸ್ ಮಾಡ್ಬೇಕಂತಂದ್ರೆ ಅಕ್ಕಿ ಹಿಡ್ಕೊಂಡು ಬೆಲ್ಲ ಅದೆಲ್ಲ ಸೇರಿ 300 ರೂಪಾಯಿ ಬರ್ಬೋದು ಸರ್. ಮಾರಾಟಕ್ಕೆ ನಾವು ಒಂದ್ ಪೀಸ್ ಎಷ್ಟು? ಒಂದ್ ಪೀಸ್ 15 ರೂಪಾಯಿದಂಗ್ ಮಾರ್ತೀವಿ ಸರ್. ಅದು ಸೊ ಇದು ನಿಮ್ಗೆ ಲಾಭ ಅನ್ಸ್ತದ? ಲಾಭ ಅನ್ಸುತ್ತೆ ಸೊ ಅಷ್ಟೇ ಕಷ್ಟ ಕಷ್ಟನೂ ಇದೆ ಮತ್ತೆ ಖುಷಿನೂ ಇದೆ ಮಾಡ್ಬೇಕು ಅಂತ. ಲಾಭನೇ, ನಾವೀಗ ಸ್ವಲ್ಪ ಮನೆಯಲ್ಲಿ ಫ್ರೀ ಇರ್ತೀವಲ್ಲ, ಮಾಡ್ಬೋದು ಇದು ಅಂತ ಹೇಳಿ. ನಿಮ್ಗೆ ಯಾವಾಗ ಒಂದ್ ಸ್ವಲ್ಪ ಫ್ರೀ ಅನ್ಸುತ್ತೆ, ಯಾವಾಗ ಒಂದ್ ಸ್ವಲ್ಪ ಕೆಲಸ ಮಾಡುವ ಬಂದ್ರೆ ಮನೆ ಕೆಲಸ ಜೊತೆಗೆ ಇದು ಕೂಡ ಮಾಡ್ಬೇಕಲ್ವಾ? ಸೊ ಹಾಗಾಗಿ ಯಾವಾಗ ನಿಮ್ಗೆ ಫ್ರೀ ಅನ್ಸುತ್ತೆ, ಯಾವಾಗ ಒಂದು ಅದರಲ್ಲಿ ನೀವು ತೊಡಗಿಸ್ಕೊಳ್ತೀರಾ, ಟೈಮ್ ಸಿಗುತ್ತೆ ಅವಾಗ ನೀವು ತೊಡಗಿಸ್ಕೊಳ್ತೀರಾ. ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬಹುದು. ಇದರ ಒಂದು ಪ್ರಚಾರ ಕುರಿತು ಮತ್ತೆ ಇದರ ಒಂದು ಹೆಚ್ಚಿನ ಒಂದು ಬೇಡಿಕೆ ಕುರಿತು ಏನಂತಾರೆ ಜನ? ನಮ್ಗೆ ಬೇಕಂತಾರ? ಹೌದು ಸರ್, ತುಂಬಾ ಇಷ್ಟಪಟ್ಟು ಇದನ್ನ ತುಂಬಾ ಒಂದ್ಸರಿ ತಿಂದವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಫೋನ್ ಮಾಡ್ತಾರೆ, ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ. ಮತ್ತೆ ಬೇಕು ಅಂತ ಈಗ ತುಂಬಾ ಜನ ತುಂಬಾ ಸರಿ ತಗೊಂಡಿದ್ದಾರೆ, ತರ್ಸ್ಕೊಂಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ನಮಗೆ ಇದನ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಈಗ ಈ ಟೈಮ್ ನಮ್ ಕೊನೆ ಕೊಯ್ಲು ಟೈಮ್ ಅಲ್ಲಿ ಅವರಿಗೆ ಪೂರೈಕೆ ಮಾಡೋದ್ ಸ್ವಲ್ಪ ಕಷ್ಟನೇ, ಆದ್ರೂ ಮಾಡ್ತೀವಿ. ಅವ್ರು ಎಷ್ಟು ಇದನ್ ಮಾಡ್ತಾರೆ ಅಂತ ಹೇಳಿ ನಾವ್ ಫ್ರೀ ಇದ್ದಾಗೆಲ್ಲ ಮಾಡ್ಕೊಂಡ್ ಇಟ್ಕೊಂಡಿರ್ತೀವಲ್ಲ. ಧನ್ಯವಾದ. ಇದುವರೆಗೆ ತಾವು ಸಂಪೂರ್ಣ ಒಂದು ಸಾಂಪ್ರದಾಯಿಕ ಈ ಆಹಾರ ಪದ್ಧತಿಯನ್ನು ನೀವು ಅಳವಡಿಸಿಕೊಂಡಿದ್ರಿ ನಿಮ್ಮ ಮನೆಯಲ್ಲಿ ಪೂರ್ವಜರಿಂದ. ಆಮೇಲೆ ಇದರ ಒಂದು ಮೌಲ್ಯವರ್ಧನೆ ಕುರಿತು ಏನು ನಮ್ಮ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ರೈತ ಮಹಿಳೆಯರಿಗೆ ಮತ್ತೆ ಯುವತಿಯರಿಗೆ ತಾವು ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಮಾಹಿತಿ ಮಾಡಿ ಕೊಟ್ಟಿದ್ದಕ್ಕೆ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಮೇಡಮ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481572600. ಆಕಾಶವಾಣಿ ಭದ್ರಾವತಿ ಕೇಳುಗರೆ, ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಮತ್ತು ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. 8 ಗಂಟೆಗೆ ಚಿತ್ರಗೀತೆಗಳು, 8:30 ಮತ್ತು ಚಿತ್ರಗೀತೆಗಳು, 9:15 ವಿಶೇಷ ಕಾರ್ಯಕ್ರಮ ಹೊರನಾಡ ಕನ್ನಡ ಡಿಂಡಿಮ. ಇಂದು ಮಾತನಾಡಲಿದ್ದಾರೆ ಅನು ಪುಜ್ಜೂರ್. ನಾಳಿನ ಕಾರ್ಯಕ್ರಮದಲ್ಲಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯ ಇವರ ಪ್ರಾಯೋಜಕತ್ವದಲ್ಲಿ ನೇಗಿಲು ಮಿಡಿತ ಕಾರ್ಯಕ್ರಮ 6:40. ನಾಳಿನ ವಿಷಯ